ಯಾಕೋ ಎರಡ್ ದಿನದಿಂದ ಮೈಕೈ ನೋವು, ಸ್ವಲ್ಪ ನೆಗಡಿ ಜ್ವರನು ಇದ್ದಂಗಿದೆ. ಇದಕ್ಕೇನಾದ್ರೂ ಮಾತ್ರೆ ಕೊಡ್ರಿ. ಇದೆಲ್ಲ ಕೋವಿಡ್ ಲಕ್ಷಣದಾಗಿದೆ. ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ಕೋವಿಡ್ ಟೆಸ್ಟ್ ಮಾಡಿಸಿ. ನೀವ್ ಯಾಕ್ರಿ ಹೆದರಿಸ್ತೀರಾ? ಇದೆಲ್ಲ ಒಂದೆರಡು ದಿನ ಇದ್ದೋಗುತ್ತೆ ಬಿಡಿ. ನಿಮ್ಗೇನು ಆಗದೆ ಇರ್ಬೋದು, ಆದ್ರೆ ನಿಮ್ ಸುತ್ತಮುತ್ತ ಇರುವಂತಹ ಮಕ್ಕಳು, ವಯಸ್ಸಾದವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಬೇಕು. ಕೋವಿಡ್ ನ ಯಾವುದೇ ಲಕ್ಷಣ ಇದ್ದರೂ ಸ್ವಯಂ ಚಿಕಿತ್ಸೆ ಮಾಡದಿರಿ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಜಾಗ್ರತೆಯಿಂದಿರಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ, ಲಸಿಕೆ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟ್ ನಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ, ಜೋಡಿ ಆನೆ ಗುರುತಿನ ಫ್ಯಾಕ್ಟ್ ನಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ನೆಕ್ಸ್ಟ್ ವೀಕ್ ಶಾರ್ಟ್ ಟ್ರಿಪ್ ಹೋಗಣ್ವಾ? ಹೇಗಿದ್ರು ಎರಡ್ ಡೋಸ್ ವ್ಯಾಕ್ಸಿನ್ ಆಗಿದೆ, ಇನ್ಯಾಕೆ ಭಯ? ಹೌದಮ್ಮ, ನಿನಗೆ ನನಗೆ ಏನು ಆಗದೆ ಇರಬಹುದು, ಆದ್ರೆ ಇನ್ನು ವ್ಯಾಕ್ಸಿನ್ ತಗೊಳ್ದೇ ಇರೋರ್ ಗತಿ ಏನು, ಅವ್ರ ಬಗ್ಗೆ ಯೋಚಿಸು. ಓ, ಹಾಗಿದ್ರೆ ಟ್ರಿಪ್ ಕ್ಯಾನ್ಸಲ್. ಇನ್ ಎರಡು ದಿನಾನು ಯಾರ್ಯಾರು ವ್ಯಾಕ್ಸಿನ್ ಹಾಕಿಲ್ವೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸೋಣ, ಏನಂತೀಯ? ಶಬಾಷ್, ಇದಪ್ಪ ಜಾಣ್ತನ. ಅಂದ್ರೆ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಅನವಶ್ಯಕವಾಗಿ ಹೊರಗೆ ಸುತ್ತಾಡಬೇಡಿ. ಸೋಂಕಿನ ಬಗ್ಗೆ ಜಾಗೃತಿಯಿಂದಿರಿ. ಎಲ್ಲರನ್ನೂ ಲಸಿಕೆ ಪಡೆಯುವಂತೆ ಪ್ರೇರೇಪಿಸಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಅತ್ತೆ ನಿಧಾನವಾಗತಿ. ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳುಮೆಣಸು ಕೃಷಿಯಲ್ಲಿನ ಅನುಭವ ಕುರಿತು ಕೆಆರ್ ನಗರ ತಾಲೂಕು ಸಾಲಿಗ್ರಾಮ ಹೋಬಳಿ ಕೆಡಗ ಗ್ರಾಮದ ಪ್ರಗತಿಪರ ಕೃಷಿಕ ಕೆಪಿ ನಟರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಆರ್ ನಗರ ತಾಲೂಕು ಸಾಲಿಗ್ರಾಮ ಹೋಬಳಿ ಕೆಡಗ ಗ್ರಾಮದಲ್ಲಿ ನಿರಂತರವಾಗಿ ಪ್ರಯೋಗಶೀಲರಾಗಿ ಕೃಷಿ ನಡೆಸ್ತಿರುವಂತಹ ಕೆಪಿ ನಟರಾಜ್ ಅವರು, ಮಾಜಿ ಸೈನಿಕರು, ಹವಾಲ್ದಾರ್ ಆಗಿ ನಿವೃತ್ತಿ ಹೊಂದಿದ ನಂತರ ಕೆಡಗ ಇಲ್ಲಿರುವಂತಹ ಒಂದು ಅವರ ಫಾರಂನಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಈ ಪ್ರದೇಶಕ್ಕೆ ಸ್ವಲ್ಪ ಅಪರೂಪ ಅನ್ನುವಂತಹ ಕಾಳು ಮೆಣಸನ್ನು ಸಹ ಬೆಳೆಯುವ ಪ್ರಯತ್ನ ಮಾಡಿ ಅದರಲ್ಲೂ ಯಶಸ್ವಿಯಾಗಿದ್ದಾರೆ. ಜೊತೆಗೆ ತೆಂಗು, ಸಿಲ್ವರ್ ಓಕ್, ಅಡಿಕೆ ಈ ಮರಗಳು ಸಸ್ಯ ಕ್ಷೇತ್ರವನ್ನ ಅವರಿಟ್ಕೊಂಡು ಅಗತ್ಯ ಇರುವಂತಹ ಅಥವಾ ಬೇಡಿಕೆ ಇರುವಂತಹ ಒಂದು ಸಸ್ಯಗಳನ್ನ ಉತ್ಪಾದನೆ ಮಾಡಿಕೊಡುವಂತದ್ದು, ಅದರಲ್ಲೂ ಅವರಿಗೆ ಸಾಕಷ್ಟು ಆದಾಯವನ್ನ ಅದು ತಂದುಕೊಡ್ತಾ ಇದೆ. ಕುರಿ ಸಾಕಣೆ ಒಂದು ಹವ್ಯಾಸವಾಗಿ ಇವರು ಪ್ರಾರಂಭ ಮಾಡಿ ಈಗಾಗಲೇ 40 ಬಂಡೂರು ಕುರಿಗಳು, ನಾರಿ ಸುವರ್ಣ ಒಂದು 6 ಕುರಿ, 3 ಆಡು, 1 ಹೋತ, ಈ ಎಲ್ಲದರ ಜೊತೆಗೆ ಯಾವಾಗ್ಲೂ ಒಂದು ಹೊಸದಾಗಿ ಏನಾದ್ರೂ ಮಾಡೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡುವಂತವರು ಕೆಪಿ ನಟರಾಜ್ ಅವರು, 63 ವರ್ಷ ಅವರಿಗೆ. ನಮಸ್ಕಾರ ನಟರಾಜ್ ಅವರೇ. ನಮಸ್ಕಾರ ಸರ್. ಕೃಷಿ ಪ್ರಾರಂಭ ಮಾಡಿದಾಗ ಯಾವ ತರ ಇತ್ತು? ಈ 3.25 ಎಕರೆಯಲ್ಲಿ ನಾವು ಏನ್ ನೋಡ್ತಾ ಇದೀವಿ, ನೀವು ಸೇನೆಯಿಂದ ಬಂದ್ರಲ್ಲ, ಅವಾಗ ಏನ್ ಬೆಳೆ ಇತ್ತು ಇಲ್ಲಿ? ಸರ್, ಅವಾಗೆಲ್ಲ ಹೊಗೆ ಸೊಪ್ಪು ಬೆಳೀತಾ ಇದ್ದು, ಜಾಸ್ತಿ ತಂಬಾಕು ಬೆಳೀತಾ ಇದ್ದಿದ್ದು, ರಾಗಿ, ಹುರುಳಿ, ಜೋಳ, ಈ ಬೆಳೆಗಳಷ್ಟೇ ನಾವು ಬೆಳೀತಾ ಇದ್ದಿದ್ದು. ಅದ್ರಲ್ಲಿ ಏನು ಆದಾಯ ಇರಲಿಲ್ಲ. ಹೊಗೆ ಸೊಪ್ಪಲ್ಲಿ ಅಂತೂ ತೀರಲ್ಲ ಅಸಹ್ಯ, ಅದೇ ಕಾರಣದಂತೂ ತುಂಬಾನೇ ಕಷ್ಟ. ಯಾಕೆ ಅಂದ್ರೆ ಲೇಬರ್ ಪ್ರಾಬ್ಲಮ್, ಕೃಷಿ ಕಾರ್ಮಿಕರಿಗೂ ತುಂಬಾನೇ ತೊಂದರೆ ಇಲ್ಲಿ. ಹಾಗಾಗಿ ನಾವು ಕರೆದ ಟೈಮಿಗೆ ಬರಲ್ಲ. ಅಟು ತಂಬಾಕು ವ್ಯವಸಾಯ ಏನಪ್ಪ ಅಂದ್ರೆ ಕರೆಕ್ಟಾಗಿ ನಾವು ಯಾವತ್ತು ಏನ್ ಮಾಡ್ಬೇಕು ಅದನ್ನ ಅವತ್ತೇ ಮಾಡ್ಬೇಕು. ಇವತ್ತು ಸೊಪ್ಪು ಮುರಿಬೇಕು ಅಂದ್ರೆ ಇವತ್ತು ಮುರಿಬೇಕು, ಇಲ್ಲ ಅಂದ್ರೆ ಅದು ಹಣ್ಣಾಗಿ ಹೋಗುತ್ತೆ. ಹಣ್ಣಾಗಿ ಹೋಗಿದ್ದು ಕ್ವಾಲಿಟಿ ಚೆನ್ನಾಗಿ ಬರಲ್ಲ. ಕೃಷಿ ಕಾರ್ಮಿಕರು ತೊಂದರೆ ಇರೋದ್ರಿಂದ ನಾನು ಈ ಮಾರಾಮಂಡಿ ಬೆಳೆಯಕ್ಕೆ ಪ್ರಾರಂಭ ಮಾಡಿದೆ. ಹಂಗಾಗಿ ತೆಂಗು ಈ ರೀತಿ ಬೆಳೆಗಳನ್ನ ನೀವು ಪ್ರಯತ್ನ ಪಟ್ಟರೆ? ಕಾಳುಮೆಣಸು ಬಳ್ಳಿಗಳನ್ನ ನೀವು ಬೇರೆ ಬೇರೆ ಪ್ರದೇಶಗಳಿಂದ ಬೇರೆ ಬೇರೆ ತಳಿಗಳನ್ನ ತಂದು ಸಾಕಷ್ಟು ಇಲ್ಲಿ ಪ್ರಯೋಗ ಮಾಡಿದ್ದೀರಿ. ಒಟ್ಟು 700 ಬಳ್ಳಿಗಳಿದೆ. ಅದನ್ನ ಹಬ್ಸೋದಕ್ಕೆ ಸಿಲ್ವರ್ ಓಕ್ ಹಾಕಿದಿರಿ, ತೇಗದ ಮರಗಳನ್ನ ಹಾಕಿದಿರಿ. ಹೇಳಿ, ಇದು ತಂಬಾಕು ಬೆಳೀತಿದ್ದಂತಹ ಪ್ರದೇಶದಲ್ಲಿ ಏಕಾಏಕಿ ಈ ತರದ ಒಂದು ಬೆಳೆಯನ್ನು ನೀವು ಬೆಳೆದಾಗ ಯಾವ ರೀತಿ ಅನುಭವ ಆಯ್ತು? ಮೊದಲನೇ ವರ್ಷ ಮತ್ತೆ ಇತ್ತೀಚೆಗೆ ಎಷ್ಟು ಇಳುವರಿಯನ್ನ ನೀವು ಪಡೆಯೋದಕ್ಕೆ ಸಾಧ್ಯ ಆಗಿದೆ? ಸರ್, ಇದು ನಾನು ತಂಬಾಕು ಬಿಟ್ಟು ಬಂದು ಒಂದೇ ಸಾರಿ ಶ್ರೀಮಂತನಾಗ್ಬೇಕು ಅನ್ನೋ ಆಸೆ. 10 ವರ್ಷದಲ್ಲಿ ಏನೇನೋ ಆಗ್ಬಿಡ್ಬೇಕು ಅಂತ ಒಂದ್ ಕನ್ಸು ಕಂಡು ಮನುಷ್ಯ. ಯಾರೋ ಹೇಳಿದ್ರು 10 ವರ್ಷದಲ್ಲಿ ನೀನ್ ಟೀಕ್ ಮಾಡ್ಕೊಂಡ್ಬಿಡ್ಬೇಕು, ಆದಷ್ಟು ದುಡ್ಡು ಮಾಡ್ಕೋತೀಯ ಅಂತ. 10 ವರ್ಷ 15 ವರ್ಷ ಆದ್ರೂ ಟೀಕಿಂದ ನನಗೇನು ಆದಾಯನೇ ಇಲ್ಲ, ಭೂಮಿ ಹಾಗೆ ಪಾಳಿತ್ತಲ್ಲ. ಸರಿ, ಈ ಟೀಕ್ಗೆ ಏನಾದ್ರು ಮಾಡ್ಬೋದಾ? ಈ ತೆಗೆದ ಮರಗಳಿಗೆ ಯಾವ ಬೆಳೆ ತಗೋಬಹುದು ಅಂತ ಫಸ್ಟ್ ಹೀರೆ ಹಬ್ಬಿಸಿ ನೋಡ್ದೆ. ನೆರಳಲ್ಲಿ ಹೀರೆ ಬರ್ಲಿಲ್ಲ. ಆಗ ಸೋಮಾರ್ಪೇಟೆಗೆಲ್ಲ ಜಾಸ್ತಿ, ಅಲ್ಲಿ ಸ್ನೇಹಿತರ ಸಂಪರ್ಕ ಜಾಸ್ತಿ, ಅಲ್ಲಿ ಮೆಣಸು ಬೆಳೆಯೋದನ್ನ ನೋಡಿ ನಾನು ಮೆಣಸಿದ್ರಲ್ಲಿ ಬೆಳಿಬೋದಾ ಅಂತ ಒಂದು ಪ್ರಯತ್ನ ಪಟ್ಟು ನೋಡಿದೆ. ಅಲ್ಲಿ ಧರ್ಮಪಾಲ್ ಶೆಟ್ಟಿ ಅಂತ ಒಬ್ಬರು ಇದ್ದಾರೆ ಫ್ರೆಂಡು, ಅವರು ಸಸಿ ಯಾವ ರೀತಿ ಮಾಡಬೇಕು, ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತ ನೀವೇ ಸ್ವಂತ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ರು ತುಂಬ ಪ್ರೋತ್ಸಾಹ ಕೊಟ್ಟು ನಾನು ಇಲ್ಲೇ ಗಿಡ ಮಾಡ್ಕೊಂಡು ಇಲ್ಲೇ ಬೆಳೆದೆ. ಶುರುವಿನಲ್ಲೆಲ್ಲ ಒಳ್ಳೆ ರೇಟ್ ಸಿಕ್ತು ನನಗೆ. ಮೊದಲು ಒಂದು 3 ಕ್ವಿಂಟಲ್ ಆಯಿತು, ಅದು 600 ರೂಪಾಯಿ ಹೋಯಿತು. ಆಮೇಲೆ 10 ಕ್ವಿಂಟಲ್ ಆಯಿತು, ಅದು 600 ಚಿಲ್ಲರಲ್ಲಿ ಹೋಯಿತು. ಆಮೇಲೆ 24 ಕ್ವಿಂಟಲ್ ಆಯಿತು, ಅದರಲ್ಲಿ ನನಗೆ ತುಂಬ ಒಳ್ಳೆ ದುಡ್ಡಾಯಿತು. ಅದೇ ವರ್ಷ ಶುಂಠಿಲಿ 4 ಲಕ್ಷ ರೂಪಾಯಿ ದುಡ್ಡಾಯಿತು. ಅಲ್ಲಿ ನಾನು ಒಟ್ಟಿನಲ್ಲಿ ಆಗ ಏನಪ್ಪ ಅಂದ್ರೆ ನನ್ನ ಜೀವನದ ಜ್ಯೋತಿ ಬೆಳಗ್ತಾವತ್ತು. ಅಂದ್ರೆ ಈ ಕಪ್ಪು ಚಿನ್ನ ಅಂತ ಕರೀತಾರ ಅವರು. ಹೌದು, 900 ರೂಪಾಯಿ ತನಕ ಹೋಗಿತ್ತು ರೇಟ್. ಹೌದು, ಆ ಒಂದು ವರ್ಷದಲ್ಲಿ ನಿಮಗೆ ಹೆಚ್ಚು ರೇಟ್ ಸಿಕ್ತು. ಒಳ್ಳೆ ರೇಟ್ ಸಿಕ್ತು, ಒಳ್ಳೆ ಫಸಲು ಬಂದಿತ್ತು ಆ ವರ್ಷ. ಈಗ ಕಳೆದ ವರ್ಷ ಎಲ್ಲ ಸರಾಸರಿ ಎಷ್ಟು ಬರ್ತಾ ಇದೆ? 10 ಕ್ವಿಂಟಲ್ ಸರಾಸರಿ, 10 ರಿಂದ 12-13 ಈ ತರ ಬರ್ತಾ ಇದೆ. ಗಿಡಗಳು ಹಾಳಾಯ್ತು, ಮೇಗಡಗಳು. ಈಗ ಪುನಃ ರೀಸೆಟಿಂಗ್ ಮಾಡ್ತಾ ಇದ್ದೀನಿ, ಮುಂದೆ ಅಷ್ಟು ಬೆಳಿತೀನಿ, ಯಾವುದೇ ಕಾರಣಕ್ಕೂ ಅಷ್ಟು ಬೆಳಿತೀನಿ. ಈಗ ನಿರ್ವಹಣೆ ಹೆಂಗ್ ಮಾಡ್ತೀರಿ? ನಿರ್ವಹಣೆ ಎಲ್ಲ ಡ್ರಿಪ್ ಇರಿಗೇಷನ್ ಸರ್, ಎಲ್ಲ ಜಮೀನು ಡ್ರಿಪ್ ಇರಿಗೇಷನ್, ಎಲ್ಲ ಜಾಗದಲ್ಲೂ ಬೋರ್ ಇದೆ, ಎಲ್ಲ ಜಾಗದಲ್ಲೂ ಡ್ರಿಪ್ ಇರಿಗೇಷನ್. ಈಗ ಮೋದಿ ಅವರು ಮಾತು ಹೇಳಿದ್ರು, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ. ಅದು ನಾನು ತುಂಬಾ ಇಷ್ಟಪಟ್ಟಂತ ಒಂದು ಮಾತಾಡು. ಅದೇ ತರ ಇಂಚ್ ಆಫ್ ಲ್ಯಾಂಡ್ ಬಂಚ್ ಆಫ್ ಕ್ರಾಪ್, ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಪ್ರತಿಯೊಬ್ಬರು ರೈತನು ಅದನ್ನ ಮಾಡ್ಕೊಂಡು ಹೋಗ್ಬೇಕು, ಅದನ್ನೇ ಆಲೋಚನೆ ಮಾಡ್ಬೇಕು. ಈ ವರ್ಷ ಡ್ರಿಪ್ ಹಾಕಿಸ್ತಾರೆ, ನೆಕ್ಸ್ಟ್ ಇಯರ್ ಎಲ್ಲ ಕಿತ್ಬಿಸಾಗಿರ್ತಾರೆ. ಅದಾಗಬಾರ್ದು. ರೈತ ಅವರು ಸರ್ಕಾರ ಏನ್ ನಮ್ಗೆ ಸವಲತ್ತನ್ನು ಕೊಡುತ್ತೋ ಅದನ್ನ ಕಡಿಮೆ ಪಕ್ಷ ಅಂದ್ರೆ 8-10 ವರ್ಷ ಉಪಯೋಗಿಸ್ಕೋಬೇಕು ನಾವು ರೈತರು. ಪ್ರತಿಯೊಂದಕ್ಕೂ ನಾವು ಸರ್ಕಾರಕ್ಕೆ ಹೊರೆ ಆಗ್ಬಾರ್ದು. ನಾವು ಈಗ ಕಾಳು ಮೆಣಸಿಗೆ ಸರಿ, ನೀವ್ ಒಂದ್ಸಲ ಎಲ್ಲ ಕಟಾವ್ ಆದ್ಮೇಲೆ ಬಿಡಿಸ್ಕೊಂಡ ಮೇಲೆ ಅದರ ನಿರ್ವಹಣೆ ಹೆಂಗೆ, ಮುಂದಿನ ಬೆಳೆ ತನಕ ಯಾವ ತರ ಮಾಡ್ತೀರಿ, ಗೊಬ್ಬರ ಕೊಡು ಏನ್ ಕೊಡ್ತೀರಿ? ಅಲ್ಲಿ ಈಗ ಕೊಡಗಿನಂತ ಪ್ರದೇಶಕ್ಕೂ ಇಲ್ಲಿಗೂ ವ್ಯತ್ಯಾಸ ಇದೆ. ಹೌದು, ಇದು ಬಯಲುಸೀಮೆ. ಹೌದು, ಇಲ್ಲಿ ಆ ರೀತಿಯ ಬೆಳೆಗಳನ್ನ ಬೆಳೆಯೋದು ಸ್ವಲ್ಪ ಕಷ್ಟನೇ. ಇದರ ನಿರ್ವಹಣೆ ಅಗತ್ಯವಾಗಿ ಬೇಕಾಗತ್ತೆ. ಸೂಕ್ತವಾದ ತಳಿಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡು ಮಾಡಬಹುದು. ಹೇಳಿ, ನೀವು ಯಾವ ತರ ಮಾಡ್ತೀರಿ? ಸರ್, ಈಗ ನಾವು March 1st ಕಂಪ್ಲೀಟ್ ಹಾರ್ವೆಸ್ಟ್ ಮುಗಿದೋಗುತ್ತೆ. March 1st ಅದ್ ಮುಗಿದೋದ್ಮೇಲೆ ಬರೀ 15 ದಿನ ಮಾತ್ರ ನಾವು ನೀರನ್ನ ಸ್ಟಾಪ್ ಮಾಡ್ತೀವಿ. ಆ ನೀರನ್ನ ಸ್ಟಾಪ್ ಮಾಡೋ 15 ದಿನದಲ್ಲಿ ಮರದನ್ನೆಲ್ಲ ಕಪ್ಪತ್ ಮಾಡಿಸ್ತೀವಿ. 75% ಬಿಸಿಲು ಬೇಕು ಮೆಣಸಿಗೆ ನನ್ನ ಲೆಕ್ಕದಲ್ಲಿ. ಬೇರೆ ರೈತರು ಯಾವ ರೀತಿ ಮಾಡ್ತಾ ಇದಾರೆ, ಮರಗಪಾತ್ ಮಾಡಿಸ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಕಾಯುತ್ತೆ. ಏಪ್ರಿಲ್ ತಿಂಗಳಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಗಿಲ್ಲಿ. ಯುಗಾದಿ ಹಬ್ಬದ ಹಿಂದೆ ಮುಂದೆ ಮಳೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂದೆ ನಾವೇನ್ ಮಾಡ್ತೀವಿ, ನೀರು ಕೊಡ್ತಾ ಇರ್ತೀವಿ ಡ್ರಿಪ್ ಇರಿಗೇಷನ್ ಅಲ್ಲಿ. ಮಳೆ ಬೀಳ್ತು ಅಂದ್ರೆ ಫಸ್ಟ್ ಟ್ರಿಪ್ ಸ್ವಲ್ಪ ಯೂರಿಯಾ ಕೊಡ್ತೀವಿ. ಪ್ರತಿಯೊಂದು ಗಿಡಕ್ಕೂ ಒಂದು 50 ಗ್ರಾಮ್ನಷ್ಟು ಯೂರಿಯಾ ಕೊಡ್ತೀವಿ. ಆ ಯೂರಿಯಾ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಡೆವಲಪ್ ಆಗ್ಬಿಟ್ಟು ದಾರ ಬರ್ಲಿಕ್ಕೆ ಸಹಾಯ ಆಗುತ್ತೆ. 2 ಮಳೆ 3 ಮಳೆ ಭರಣಿ ಮಳೆ ಬಿದ್ದ ಮೇಲೆ ಈ ಕೊಟ್ಟಿಗೆ ಗೊಬ್ಬರ ತಗೊಂಡೋಗಿ ಅಲ್ಲಿ ಸ್ಟಾಕ್ ಮಾಡಿರ್ತೀವಿ, ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ತೀವಿ. ಆಪೋಸಿಟ್ ಸೈಡ್ ಅಲ್ಲಿ ಸ್ವಲ್ಪ ದೂರಕ್ಕೆ ಕೆಮಿಕಲ್ ಕೊಡ್ತೀವಿ ನಾವು, 94 ಕೊಡ್ತೀವಿ. ಅದೊಂದು 100 ಗ್ರಾಮ್ ಅಷ್ಟೇ, ಹೆಚ್ಚಿಗೆ ಕೊಡಕ್ ಹೋಗಲ್ಲ. ಆ 94 ಅನ್ನ ವರ್ಷದಲ್ಲಿ 4 ಸಾರಿ ಕೊಡ್ತೀವಿ ನಾವು, ಕೊಡ್ಬೇಕು. ಮಳೆಗಾಲ ಮುಗಿಯೋವರೆಗೆ 4 ಸಾರಿ ಕೊಡ್ತೀವಿ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಮಳೆ ಬೀಳೋದಕ್ಕಿಂತ ಒಂದ್ ಸ್ವಲ್ಪ ಮುಂಚೆ ಬೋಡೋ ದ್ರಾವಣ ಹೊಡಿತೀವಿ. ಒಂದ್ ಸ್ಪ್ರೇ ಕೊಡ್ಲೇಬೇಕು, ಬೋಡೋ ದ್ರಾವಣ ಒಂದ್ ಸ್ಪ್ರೇ ಕೊಡ್ತೀವಿ ಮಳೆಗಾಲ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ. ಆಮೇಲೆ ಇನ್ನು ಹುಸುನ್ ಮಳೆ ಟೈಮಲ್ಲಿ ಒಂದ್ ಸ್ಪ್ರೇ ಕೊಡ್ತೀವಿ ಅಷ್ಟೇ. ಬೈ ಚಾನ್ಸ್ ಏನಾದ್ರು ವಿಲ್ಟ್ ಗಿಲ್ಟ್ ಕಾಣಿಸ್ತು ಅಂದ್ರೆ ಸಾಫ್ ಅಂತ ಒಂದ್ ಮೆಡಿಷನ್ ಇದೆ, ಅದನ್ನ ಸ್ಪ್ರೇ ಮಾಡ್ಕೋತೀವಿ. ಪ್ಲಸ್ ಡ್ರಂಚಿಂಗ್ ಮಾಡ್ತೀವಿ. ಈ ಪ್ರದೇಶದಲ್ಲಿ ಬೆಳೆಯುವ ಸಂಖ್ಯೆ ಬಹಳ ಕಡಿಮೆ ಇದೆ ಅಲ್ವಾ? ಹೌದು, ಕಾಳುಮೆಣಸು ಸುಮಾರು ಜನ ಟ್ರೈ ಮಾಡಿದ್ದಾರೆ. ನನ್ನನ್ನು ಟ್ರೈ ಮಾಡಿರೋದ್ರಲ್ಲಿ ನನ್ನ ತಮ್ಮ ಪಾಸ್ ಆಗಿದ್ದಾನೆ, ಅವನು ಮಾಸ್ಟರ್ ಪ್ರೈಮರಿ ಸ್ಕೂಲ್ ಮಾಸ್ಟರ್. ಇನ್ನೊಬ್ರು ಇಲ್ಲಿ ಗುಮ್ನಳ್ಳಿ ಅವರು ಒಬ್ರು ಹಾಕಿದ್ದಾರೆ, ಅವರು ಪರವಾಗಿಲ್ಲ. ಬಟ್ ಈ ಸರಿ ಅವ್ರದ್ದು ವಿಲ್ಟ್ ಬಂದು ಹೋಗಿದೆ. ಟ್ರಂಚು ಮೇನ್ ಇಂಪಾರ್ಟೆಂಟ್ ಸರ್, ಮೆಣಸಿಗೆ. ಮೆಣಸು ಬೆಳೆಯಕ್ ಟ್ರಂಚ್ ಇಲ್ಲದೆ ಇದ್ರೆ ನೀರು ಬಸ್ತು ಹೋಗ್ಬೇಕು, ಕಂಪ್ಲೀಟ್ ಆಗಿ ಬಸಿಬೇಕು, ಒಂದ್ ದಿನಾನು ನೀರು ನಿಲ್ಬಾರ್ದು. ಅವರು ನಮ್ಮ ಬಾಳುಪೇಟೆ ಮಹೇಶ್ ಕುಮಾರ್ ಅವರು ನಮ್ಗೆ ಗಾಡ್ ಫಾದರ್ ಇದ್ದಂಗೆ, ಅವ್ರು ಹೇಳ್ತಾರೆ 10 ನಿಮಿಷನೂ ನೀರು ನಿಲ್ಬಾರ್ದು ನಟ್ರ ಆತರ ನೋಡ್ಕೋತ ಹೊಟ್ಟಣ. ಈಗ ಎಷ್ಟನೇ ವರ್ಷದ ಬೆಳೆ ನೀವು ಬೆಳ್ಕೊಂಡು ಸರ್? ಈಗ ಬಳ್ಳಿಗಳು ಎಂಟನೇ ವರ್ಷದ ಹಾಗೇನೆ. ಶುಂಠಿ ಬೆಳೆಯಲು ಒಳ್ಳೆ ಕಾಸು ಮಾಡಿದೆ ಅಂತ ಹೇಳಿದ್ರಿ. ಹೌದು ಸರ್. ಎಷ್ಟು ಎಕರೆಲ್ಲಿ ಬೆಳೆದಿದ್ರಿ, ಯಾವ್ದು ತಳಿ? ಒಂದೂವರೆ ಎಕರೆಲ್ಲಿ ಬೆಳೆದಿದ್ದೆ, ತಳಿ ಬಗ್ಗೆ ಗೊತ್ತಿಲ್ಲ ಸರ್. ತಳಿ ಬಗ್ಗೆ ಏನು ಗೊತ್ತಿಲ್ಲ. ಒಂದೂವರೆ ಎಕರೆ ಬೆಳೆದಿದೆ. ಫಸ್ಟ್ 2 ವರ್ಷ ಲಾಸ್ ಆಗಿದ್ದೆ. ರೋಗ ಬಂದಿತ್ತು. ರೋಗ ಬಂದು ಹೋಯ್ತು, ರೇಟು ಕಮ್ಮಿ ಇತ್ತು. ಆಗ ಯಾವ ಗದ್ದೆ ಚೆನ್ನಾಗಿತ್ತು ಅಂತ ಗದ್ದೆಗಳು ಫಸ್ಟ್ ಮೊದಲನೇ ವರ್ಷ ಒಂದ್ ಗದ್ದೆ ಉಳಿದಿತ್ತು. ಆ ಬೀಜ ತಗೊಂಡು ನೆಕ್ಸ್ಟ್ ಇಯರ್ ಹಾಕ್ದೆ. ಅದರಲ್ಲೇ ಒಂದ್ 3 ಗದ್ದೆ ಉಳಿದಿದ್ದು, 2 ಗದ್ದೆ ಮಾರಾಕೊಟ್ಟು 1 ಗದ್ದೆ ಬಿತ್ತನೆ ಬೀಜ ತಗೊಂಡು 1.5 ಎಕರೆಗೆ ಹಾಕ್ದೆ. ಆ ವರ್ಷ ಒಳ್ಳೆ ಇಳುವರಿ ಬಂತು. 4 ಲಕ್ಷ ರೂಪಾಯಿ ದುಡ್ಡಾಗಿತ್ತು ಆ ವರ್ಷ. ಮುಂದುವರ್ಸಿಲ್ಲ? ನೀವು ಮುಂದುವರ್ಸ್ತಾ ಇದ್ದೀನಿ ಬೇರೆಯವ್ರ ಜಮೀನ್ಗೆಲ್ಲ. 5 ವರ್ಷನೂ ಹಾಕಿದೀನಿ, ಇಳುವರಿ ತುಂಬಾ ಚೆನ್ನಾಗಿದೆ, ರೋಗ ಇಲ್ಲ, ರೇಟ್ ಇಲ್ಲ. ನಿಮ್ ಜಮೀನ್ ಜೊತೆಗೆ ಬೇರೆ ಜಮೀನನ್ನು ಗುತ್ತಿಗೆ ತಗೊಂಡು ಮಾಡ್ತೀರಾ? ಗುತ್ತಿಗೆ ತಗೊಂಡು ಮಾಡಿದೀನಿ. ಎಷ್ಟು ಏರಿಯಾ ಅದು? ಅದು 3/4 ಎಕರೆ. 3/4 ಎಕರೆ ತಗೊಂಡು ಮಾಡ್ತೀರಿ? ಅಲ್ಲ, ಈಗ ನಾನು ಸೊಪ್ಪು ಹಾಕೊಳ್ಳಿಕ್ಕೂ ಬೇರೆಯವ್ರ ಜಮೀನ್ ಗುತ್ತಿಗೆನೆ ತಗೊಳ್ಳೋದು. 5 ವರ್ಷದಿಂದ 1/2 ಎಕರೆ ಗುತ್ತಿಗೆ ತಗೊಂಡಿದ್ದೀನಿ. ಅದರಲ್ಲಿ ಅಕ್ಷೆ ಸೊಪ್ಪು ಪ್ಲಸ್ ಸೀಮೆ ಹುಲ್ಲು ಹಾಕೊಂಡಿದ್ದೀನಿ. ಇನ್ನು 1/2 ಎಕರೆಗಿಂತ ಸ್ವಲ್ಪ ಜಾಸ್ತಿ ಇದೆ ಅದು ಜಮೀನು. ಅಕ್ಷೆ ಸೊಪ್ಪು ಏನ್ ಮಾಡ್ತೀರಿ? ಕುರಿ ಆಡಗಳಿಗೆ ಹಾಕ್ತೀವಿ, ಮರಿಗಳಿಗೆ. ಅದಕ್ಕೋಸ್ಕರನೇ ಮಾಡ್ಕೊಂಡಿದ್ದೀನಿ. ಮರಿಗಳಿಗೆ ಒಳ್ಳೇದು ಅಂತ. ಯಾವ ತಿಂಡಿನೂ ಬೇಕಾಗಲ್ಲ. ಮರಿಗಳು ಎಷ್ಟು ಚೆನ್ನಾಗಿ ಬರ್ತವೆ ಅಂದ್ರೆ ಅಕ್ಷೆ ಸೊಪ್ಪು ತಿಂದ್ರೆ ಅಷ್ಟು ಚೆನ್ನಾಗಿ ಬೆಳೀತದೆ. 40 ಬಂಡೂರು ಕುರಿ ಇದೆ ನಿಮ್ಮ ಹತ್ರ, ನಾರಿ ಸುವರ್ಣ ಒಂದು 6 ಇದೆ. ಕುರಿ ಸಾಕಣೆ ಏನು ಮುಂಚೆ ಕುಟುಂಬದಲ್ಲೂ ಇದಿತ್ತ ಅಥವಾ ನೀವು ಶುರು ಮಾಡಿದ್ದ ಆದಾಯ ದೃಷ್ಟಿಯಿಂದ ಇರ್ಲಿ ಅಂತ? ಇಲ್ಲ, ಮೆಣಸು ಹೋಗಿದ್ರಿಂದ ನಾವು ಇನ್ಶೂರೆನ್ಸ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟು LIC. ದುಡ್ಡು ಬಂತಲ್ಲ, ಇದನ್ನೆಲ್ಲ ಹಾಕೋದು? ಎಲ್ಲಾರು ಒಂದ್ ಜಾಗದಲ್ಲಿ ಕೊಡ್ಬೇಕು ಅಂದ್ಬಿಟ್ಟು ಏನ್ ಮಾಡ್ಬಿಟ್ಟು ಇನ್ಶೂರೆನ್ಸ್ ಜಾಸ್ತಿ ಮಾಡ್ಕೊಂಡು. ಬಟ್ ಮೆಡಿಸಿನ್ ಫಸ್ಲು ಈಗ ಕಮ್ಮಿ ಆಯ್ತು, ನಮ್ಗೆ ರೇಟ್ ಕಮ್ಮಿ ಆಯ್ತು. ಅಷ್ಟೊಂದು ಇನ್ಶೂರೆನ್ಸ್ ಕಟ್ಟಕ್ ದುಡ್ಡು ಎಲ್ಲಿಂದ ಬರ್ಬೇಕು? ಕುರಿ ಮಾರ್ಕೊಂಡು ಕಟ್ಬಹುದು ಯಾವಾಗ ಇದು ATM ಇದ್ದಾಗೆ. ಎನಿ ಟೈಮ್ ಮನಿ ಇನ್ಶೂರೆನ್ಸ್ ಇವತ್ತು ಕಟ್ಟಬೇಕ, 2 ದಿನ ಹಿಂದೆ ಸಂತೆಗೆ ಹಾಕು ಕುರಿಯ ತಗೊಳಗ ಇನ್ಶೂರೆನ್ಸ್ ಕಟ್ಬಿಡು. ಆತರ ಮಾಡ್ಕೋಬಹುದು. ಎಲ್ಲಿಂದ ತಂದ್ರಿ ಕುರಿ ಮರಿಗಳನ್ನ? ಸರ್, ಎಲ್ಲ ಮಳವಳ್ಳಿಯಿಂದ ತಂದಿದ್ದು. ಹೌದಾ? ಫಾರಂ ಇಂದ ತಂದ್ರಿ? ಫಾರಂ ಇಂದ ಏನಲ್ಲ, ಈ ನಾರಿ ಸುವರ್ಣಗಳು ಮಾತ್ರ ಮಂಡ್ಯ ವಿಸಿ ಫಾರಂ ಇಂದ ತಂದವ. ಇವೆಲ್ಲ ರೈತರಿಂದ ತಂದವು. ಒಟ್ಟು ಶುರು ಮಾಡಿದ ಹೆಂಗೆ ಕುರಿ ಸಾಕಣೆ? ಎಷ್ಟು ಕುರಿಯಿಂದ ಶುರು ಮಾಡಿದ್ರಿ? ಫಸ್ಟ್ 7 ಕುರಿಯಿಂದ ಮಾಡ್ದು. ಹಂಗೆ ದುಡ್ಡು ಬಂತು ಅಂತ ತಗೊಂತ ಬಂದು. ನಮ್ಗೆ ಆಕ್ಚುಲಿ 2 ವರ್ಷದಿಂದ 1.5 ವರ್ಷದಿಂದ ಸ್ಟಾಕ್ ಮಾಡಿರೋದು. ಫಸ್ಲು ಬರ್ತಾ ಇರೋದು ಈಗ. ಮರಿಗಳು ತಂದಿದ್ದು ಅಂದ್ರೆ ಮರಿಗಳು ತಂದ್ರೆ ಸಣ್ಣ ಸಣ್ಣ ಮರಿಗಳು. ಅದೇನಪ್ಪ ಅಂದ್ರೆ ಪ್ರೊಡಕ್ಷನ್ ಲೇಟ್ ಆಗುತ್ತೆ, ಬೇಗ ದುಡ್ಡು ಕಾಣಕ್ಕಾಗಲ್ಲ. ಈಗ ಎಲ್ಲಾ ಕುರಿಗಳು ಮರಿ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಸೊ ಹಾಗಾಗಿ ಈಗ 20 ಮರಿಗಳು ಹಾಲಿ ನಮ್ಮ ಹತ್ರ ಇದಾವೆ. 3 ತಿಂಗಳು ಬೆಳೆದ್ರೆ 1.5 ಲಕ್ಷ ರೂಪಾಯಿ ದುಡ್ಡು ಆಗಿ ಆಗುತ್ತೆ. ಆ ಒಂದು ಲೆಕ್ಕಾಚಾರದಲ್ಲಿ ಕುರಿ ಸಾಕಾಣಿಕೆ. ಹೌದು ಹೇಳಿ. ಅದಕ್ಕೆ ಅವುಗಳಿಗೆ ಬೇಕಾದ ಹುಲ್ಲು ಸೊಪ್ಪು ನೀವೇ ಬೆಳ್ಕೋತೀವಿ? ಎಲ್ಲ ಬೆಳ್ಕೋತೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಇನ್ನೊಂದು ಮಾತು ಹೇಳಿದ್ರಿ, ಸಸ್ಯ ಕ್ಷೇತ್ರ ನಾನೇ ನರ್ಸರಿ ಇಟ್ಕೊಂಡಿದೀನಿ, ಬೇಕಾದ್ದೆಲ್ಲ ನಾನೇ ಉತ್ಪಾದನೆ ಮಾಡ್ಕೋತೀನಿ, ಹಂಗೂ ಆರ್ಡರ್ ಕೊಟ್ಟವ್ರಿಗೆ ಸಸಿಗಳನ್ನು ಮಾಡ್ಕೊಡ್ತೀನಿ ಅಂತ. ಹೌದು ಹೇಳಿ. ಇದೆಲ್ಲ ಎಲ್ಲಿ ಕಲ್ತಿದ್ದು ಅಥವಾ ಹೆಂಗೆ ಶುರು ಆಗಿದ್ದು? ಇದೆಲ್ಲ ಅವರು ಧರ್ಮಪಾಲ್ ಶೆಟ್ಟಿ ಅನ್ನೋರೇ ಹೇಳ್ಕೊಟ್ರು ಯಾವ ರೀತಿ ಇದನ್ನ ನರ್ಸರಿ ಎಲ್ಲ ಮಾಡ್ಬೇಕು ಅನ್ನೋದನ್ನ. ಯಾವ್ದು ನಮ್ಮ ಮೆಣಸಿನ ಮಾತ್ರ. ಇನ್ನು ಒಬ್ರು ಸೈನ್ಸಿಸ್ಟ್ ಪುತ್ತೂರ್ ಹತ್ರ ಅವ್ರ ಫಾರ್ಮ್ ಇರೋದು, ಅವರು ಸೈನ್ಸಿಸ್ಟ್ ರಿಟೈರ್ಡ್ ಅವರು. ಅವರು ಈ ಕಸಿ ಸಸಿಗಳನ್ನ ಮಾಡೋದು ಕಲ್ಸ್ಕೊಟ್ಟಿದ್ದು. ಕಾಳು ಮೆಣಸು ಎಲ್ಲಿ ರನ್ನರ್ ಎಲ್ಲ ತೆಗೆದು ನೀವೇ ಸಸಿ ಮಾಡ್ಕೊಂಡು ಹೊಸ ಗಿಡಗಳನ್ನ ಮಾಡ್ಕೊತೀವಿ. ಆರ್ಡರ್ ಕೊಟ್ಟವ್ರಿಗೆ ಬೇಕಾದ ಸಸಿಗಳನ್ನ ಮಾಡ್ಕೊಡ್ತೀವಿ. ಹೆಂಗೆ ಅದಕ್ಕೆ ಹೆಂಗೆ ರೆಡಿ ಮಾಡ್ಕೊಳ್ಳೋದು? ಕಾಡ್ ಮಣ್ಣು ಏನಾದ್ರು ಸಿಗುತ್ತಾ ಇಲ್ಲಿ ಸರ್? ಕಾಡ್ ಮಣ್ಣು ಏನಿಲ್ಲ, ನಾವು ಇಲ್ಲಿ ಕೆರೆ ಗೋಡ್ ಮಣ್ಣೆ ತಗೊಂಡ್ಬಂದು ಹಾಕಿರ್ತೀವಿ. ಹಿಂಗೆ 4 ವರ್ಷದ ಮಣ್ಣು ಅದು. ನಾವು ಒಂದೇ ಸರಿ ಬಲ್ಕ್ ಮಾಡಿಸ್ಬಿಟ್ಟಿದೀವಿ. ಅದು ಇನ್ನೂ 4 ವರ್ಷ ನಡೆಯುತ್ತೆ ನಮಗೆ. ಸರಿ. ಈ ಕೆರೆ ಗೋಡಲ್ಲಿ ಏನು ಪೆಟ್ಟೋತರ ಅದು ಇದು ಇರ್ಬೋದೇನೋ, ಬೈ ಚಾನ್ಸ್ ಇರ್ಬೋದು ಅಂದ್ಬಿಟ್ಟು ಈಗ 4-5 ವರ್ಷದ ಮಣ್ಣು ಇದೆಯಲ್ಲ, ಅದರಿಂದ ನಮ್ಗೆ ಪ್ರಾಬ್ಲಮ್ ಬರಲ್ಲ. ಕುರಿ ಗೊಬ್ಬರ ಎರಚ್ತೀವಿ ಮಣ್ಣಿನ ಮೇಲೆ, ಟಿಲ್ಲರ್ ಹೊಡಿತೀವಿ. ಮಣ್ಣು ಪ್ಲಸ್ ಕುರಿ ಗೊಬ್ಬರ ಎರಡು ಮಿಕ್ಸ್ ಆಗುತ್ತೆ, ನರ್ಸರಿ ಮಾಡ್ತೀವಿ. ಬೇಕು ಅಂದವ್ರು ಉತ್ಪಾದನೆ ಮಾಡ್ಕೊಡ್ತೀವಿ. ಬೇಕು ಅಂದವ್ರು ಕೊಡ್ತೀವಿ. ಇಲ್ಲಿಯೇ ಬೇಡಿಕೆ ಕಮ್ಮಿ, ತುಂಬಾನೇ ಕಮ್ಮಿ. ಯಾವ್ದೆಲ್ಲ ಸಸಿಗಳು ನಿಮ್ಮ ನರ್ಸರಿನಲ್ಲಿ ಸಿಗುತ್ತೆ? ಅಡಕೆ ಸಸಿ ಸಿಗುತ್ತೆ, ತೆಂಗಿನ ಸಸಿ ಸಿಗುತ್ತೆ, ಮೆಣಸು. ಅಷ್ಟು ಬಿಟ್ಟರೆ ನಾವು ಬೇರೆ ಏನು ಮಾಡಕ್ಕಾಗಲ್ಲ. ಅಡಕೆ ಮರಗಳನ್ನು ಸುಮಾರು ಹಾಕಿದೀರಿ ನೀವು. ಹೌದು. ಅದಕ್ಕೂ ಏನಾದ್ರು ಹಬ್ಸಿದೀರಾ ಮೆಣಸು? ಇಲ್ಲ, ಇನ್ನು ಬೆಳಿಬೇಕು ಮರಗಳು. ಮರಗಳು ಬೆಳಿಬೇಕು, ಇನ್ನು 6 ವರ್ಷ ಕಳಿಬೇಕು. ಆ ಉದ್ದೇಶ ಇದೆ. ಉದ್ದೇಶ ಇದೆ. ಆಮೇಲೆ ಕಾಳು ಮೆಣಸಿನಲ್ಲಿ ನೆರಳು ಬೆಳಕಿನ ನಿರ್ವಹಣೆ ಬಹಳ ಮುಖ್ಯ. ಹೌದು. ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಹೌದು. ಎಲ್ಲಿ ತರಬೇತಿ ಆತರ ದಿನ ಏನಾದ್ರೂ ನೀವು ತಗೊಂಡ್ರ ಹೆಂಗೆ? ಇಲ್ಲ ಸರ್, ಕೊಡಗಿನಲ್ಲಿ ನಾನು ತುಂಬಾ ಒಡನಾಟ ಜಾಸ್ತಿ, ಕೊಡಗಲ್ ಫ್ರೆಂಡ್ಸ್ ಜಾಸ್ತಿ ನನಗೆ. ಮಿಲ್ಟ್ರಿಲಿ ಇದ್ದವರು ತುಂಬಾ ಜನ ಫ್ರೆಂಡ್ಸ್ ಇದಾರೆ. ಪ್ಲಸ್ ಹಾಗೆ ಅಲ್ಲಿ ಗದ್ದೆ ಉಳ್ಳಿಕ್ಕೆ ಟಿಲ್ಲರ್ ಎಲ್ಲ ಕಳಿಸ್ತಿದ್ದೆ, ಅಲ್ಲೂ ಎಲ್ಲ ಫ್ರೆಂಡ್ಸ್ ಆದ್ರಲ್ಲ, ಅಲ್ಲಿ ತೋಟಗಳನ್ನೆಲ್ಲ ನೋಡೋದು ಜಾಸ್ತಿ ನಾನು. ಒಂದೇನಾದ್ರೂ ಮಾಡ್ಬೇಕು ಅಂದ್ರೆ ಹತ್ತು ಜಾಗ ಸುತ್ತಬೇಕು, ಚೆನ್ನಾಗಿ ತಿಳುವಳಿಕೆ ತಿಳ್ಕೊಂಡು ಮಾಡಬೇಕು, ಆ ರೀತಿ ಮಾಡಿ ಕಲ್ತ್ಕೊಂಡಿದ್ದೆ ನಾನು. ಈಗ ನಿಮ್ಗೆ ಆದಾಯದ ಪ್ರಮುಖ ಮೂಲ ಯಾವ್ದು? ಪಶುಸಂಗೋಪನೆ, ಕುರಿ ಸಾಕಣೆನಾ? ಎನಿ ಟೈಮ್ ಮನಿ ಇದ್ರಲ್ಲ ನೀವು? ಅಲ್ಲ, ಅದೇ ಅದೊಂದೇ ಅಂತ ಏನ್ ಹೇಳಿಕ್ ಬರಲ್ಲ. ನರ್ಸರಿ, ನರ್ಸರಿ ನಮ್ಗೆ ದುಡ್ಡಾಗುತ್ತೆ. ಮೂರು ಒಂದ್ ಸಮ ಇದಾವೆ ಸರ್, ಅವು ನರ್ಸರಿಲೂ ದುಡ್ಡಾಗುತ್ತೆ. ಈ ಸರಿ ಒಂದು 4,000 ಅಕ್ಕಿ ಸಸಿ ಮಾರಿದೀನಿ. 22,000-80,000 ರೂಪಾಯಿ ನಮ್ಗೆ ಅಲ್ಲಿ ದುಡ್ಡು ಬಂತು. ಯಾವ್ದು ತಳಿ ಅದು ಸರ್? ತೀರ್ಥಹಳ್ಳಿಯಿಂದ ತಂದು ಸ್ವಲ್ಪ ಮಾಡಿದ್ದು, 4,000 ಮಾಡಿದ್ದು, ಅದ್ರಲ್ಲಿ ಒಂದ್ 2,000 ತೀರ್ಥಹಳ್ಳಿ ಇದೆ. ಇನ್ನು ಒಂದು ಊರಿದೆ, ಭೂಕಾಂಬುದಿ ಅಂತ ಊರ ಹೆಸರು. ಅಲ್ಲಿ ಅಡಕೆ ಮರಗಳು ದಪ್ಪ ಸೈಜ್ ಫಸಲು ಸೇಮ್ ನಮ್ಮಷ್ಟೇ ಫಸಲು ಅಂತ ಇಟ್ಕೊಳ್ಳಿ. ಮರಗಳು ದಪ್ಪ, ಒಂದು ಎರಡನೇದೇನಪ್ಪ ಅಂದ್ರೆ ಬಿಸಿಲು ಬೀಳಿದ್ರೆ ಒಡೆಯೋದಿಲ್ವಂತ ಮರಗಳು. ಹಾಗಾಗಿ ಅಲ್ಲಿಂದ ಬಿತ್ತನೆ ಬೀಜ ತರ್ತೀವಿ ನಾವು, ಪ್ರತಿ ವರ್ಷ ತರ್ತೀವಿ. ಈ ಸರಿ ತರ್ಲಿಲ್ಲ, ಯಾಕಂದ್ರೆ ಈ ಸಸಿ ನಿಮ್ ಉಳಿದಿತ್ತಲ್ಲ ನನ್ನ ಹತ್ರ, ಹಾಗಾಗಿ ಈ ಸರಿ ತಂದಿಲ್ಲ. ಅಲ್ಲಿಂದ ಬಿತ್ತನೆ ಬೀಜ ತಂದು ಸಸಿ ಮಾಡೋದು ಮಾಡ್ತೀವಿ. ಆಮೇಲೆ ಇಲ್ಲೊಬ್ರು ಗುಡುಗನಳ್ಳಿ ಪ್ರಸನ್ನ ಅಂತ ಒಬ್ಬರಿದ್ದಾರೆ, ಸುಪ್ರಿಯರ್ ತೋಟ ಅವ್ರದ್ದು, ಚೆನ್ನಾಗ್ ಮಾಡ್ತಾರೆ, ಒಳ್ಳೆ ರೈತರು, ಮನೆ ಮಕ್ಕಳೆಲ್ಲ ಗೇತಾರೆ ನಮ್ ತರ. ಅವ್ರ ತೋಟದ ಬೀಜನ ಚೆನ್ನಾಗಿರುತ್ತೆ, ಅದನ್ನು ಮಾಡ್ತೀವಿ. ಮೂರ್ ತರ ಮಾಡ್ತೀವಿ, ಆ ರೈತರಿಗೆ ಆ ರೇಂಜ್ ಅಲ್ಲಿ ದುಡ್ಡು ಕೊಡ್ತೀವಿ. ಈಗ 18 ರೂಪಾಯಿ ಸಸಿ ಬೇಕು ಅಂದ್ರೆ ಇಲ್ಲಿದೆ ಸಸಿಗಳು ಬೀಜ, ಅದು ಪ್ರಸನ್ನ ಅವ್ರ ತೋಟದಿಂದಲೇ ತರೋದು, ಲೋಕಲ್ ಆಗಿ ಎಲ್ಲೂ ತರಕ್ ಹೋಗಲ್ಲ ನಾವು. ಸುಮಾರು ಎಷ್ಟು ದಿನ ಸಸಿ ಕೊಡೋದು ನೀವು ಮರಕ್ಕೆ? ಸರ್ 6 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. 18 ರೂಪಾಯಿ ಸಸಿ ಅಂದ್ರೆ 6 ತಿಂಗಳದ್ದು. ಈಗ ಒಂದ್ ವರ್ಷದ್ದು, ಈಗಾಗಲೇ ಒಂದ್ ವರ್ಷ 8 ತಿಂಗಳಾಗಿದೆ ನಮ್ ಸಸಿಗಳಿಗೆ. 25 ರೂಪಾಯಿ 30 ರೂಪಾಯಿ ಇದೆ ಅದಕ್ಕೆ ತಕ್ಕಂಗೆ ರೇಟ್. ರೇಟ್ ಹೌದು, ಅಷ್ಟು ದಿನ ನಿರ್ವಹಣೆ ಮಾಡ್ಬೇಕಲ್ಲ. ಏನೆಲ್ಲ ಮಾಡ್ತೀವಿ ನಿರ್ವಹಣೆ ಅಂದ್ರೆ? ನಿರ್ವಹಣೆ ಏನು ಸರ್, ಎಲ್ಲ ತುಂಬಾ ಏನು ಗೊಬ್ಬರ ಎಲ್ಲ ಹಾಕ್ತಾರ? ಗೊಬ್ಬರ ಹಾಕ್ತಿವಿ ಫಸ್ಟ್, ಕುರಿ ಕೊಟ್ಟಿಗೆ ಗೊಬ್ಬರ ಹಾಕಿರೋದ್ರಿಂದ ಒಂದ್ ವರ್ಷದವರೆಗೆ ಏನ್ ಪ್ರಾಬ್ಲಮ್ ಬರಲ್ಲ. ಒಂದ್ ವರ್ಷ ಆದ್ಮೇಲೆ ಬೇಕಾಗುತ್ತೆ, ಒಂದ್ ವರ್ಷ ಆದ್ಮೇಲೆ ಒಂದ್ ಸ್ವಲ್ಪ DAP ಕೊಟ್ಕೋತೀವಿ. ಈಗ ಮೊದಲನೇ ಟ್ರಿಪ್ DAP ಕೊಟ್ಟಿದೀವಿ ನರ್ಸರಿಗೆ, ಒಂದ್ ವರ್ಷ ಮುಗ್ದಿದ್ದಕ್ಕೆ ಸ್ಪ್ರಿಂಕ್ಲರ್ ಹಾಕ್ಬಿಟ್ಟಿದೀವಿ. ಮೂಲಭೂತ ಸೌಕರ್ಯ ಚೆನ್ನಾಗ್ ಮಾಡ್ಕೊಂಡಿದೀವಿ. ಆಮೇಲೆ ಗೊಬ್ಬರ ಬೇಕಾದಂತಹ ನಿಮ್ಮ ಶುಂಠಿ ಬೇಸಾಯಕ್ಕಾಗ್ಲಿ ಅಥವಾ ಅಡಿಕೆಗಾಗ್ಲಿ ತೆಂಗಿಗಾಗ್ಲಿ ಅಲ್ಲಿಗೆಲ್ಲ ಗೊಬ್ಬರದ ಪೂರೈಕೆ ಯಾವ ತರ ವ್ಯವಸ್ಥೆ ಮಾಡ್ಕೊಳ್ಳಿ? ಅಯ್ಯೋ, ಆ ಮೊದಲು ನಾ ಕುರಿ ಸಾಕೋದಕ್ಕಿಂತ ಮುಂಚೆ ಒಂದ್ ವರ್ಷ 25,000-30,000 ರೂಪಾಯಿ ಗೊಬ್ಬರ ಕೊಂಡ್ಕೋತಿದ್ದೆ ನಾನು. ಈಗ ನಂದೇ ಗೊಬ್ಬರ ನನಗೆ ಹೆಚ್ಚಾಗುತ್ತೆ. ಈಗ ಕೊಟ್ಟಿಗೆ ಗೊಬ್ಬರ, ನೀವು ದನಗಳ ಗೊಬ್ಬರ ನೀವು ಒಂದು ಪುಟ್ಟಿ ಹಾಕಿದ್ರೆ, ಕುರಿ ಗೊಬ್ಬರ ಬರೀ ಕಾಲು ಪುಟ್ಟಿ ಹಾಕಿದ್ರೆ ಸಾಕು, 4 ಗಿಡಕ್ಕೆ ಆಯ್ತದೆ ಒಂದ್ ಪುಟ್ಟಿ. ಹಾಗಾಗಿ ನನ್ಗೆ ನಂದೇ ಗೊಬ್ಬರ ಸಾಕಾಗುತ್ತೆ. ಈಗ ಅದನ್ನ ಮಾರು ಮಾರ್ತೀರಾ ನೀವು? ಸರ್ ಮಾರಲ್ಲ. ಏನ್ ಉತ್ಪಾದನೆ ಆಗುತ್ತೆ ಅದಷ್ಟು ಅಷ್ಟು ನಾನು ಉಪಯೋಗಿಸ್ಕೋತೀನಿ, ಪೂರ್ತಿ ಗೊಬ್ಬರ ನಾನೇ ಉಪಯೋಗಿಸ್ಕೋತೀನಿ, ಬೇರೆಯವ್ರು ಮಾರಕ್ ಹೋಗಲ್ಲ. ನಿಮ್ಗಂತೂ ಒಂದು ನಿವೃತ್ತ ಸೈನಿಕರಾಗಿರೋದ್ರಿಂದ ನಿಮಗೆ ಆ ಪೆನ್ಷನ್ ಸಹ ಬರುತ್ತೆ. ಹೌದು ಸರ್. ಹಂಗಾಗಿ ಕೃಷಿಯ ಆದಾಯ ಎರಡನೇ ಆದಾಯ ನಿಮಗೆ. ಹೌದು. ಹಾಗಾಗಿ ಈ ಪ್ರಯೋಗಗಳನ್ನೆಲ್ಲ ಮಾಡೋದಕ್ಕೂ ಒಂದ್ ಸ್ವಲ್ಪ ಚೈತನ್ಯ. ಸರ್, ಏನೇ ಪ್ರಯೋಗ ಮಾಡ್ಬೇಕಾದ್ರು ಒಂದ್ ಚೈತನ್ಯ ಬೇಕು. ಬೇಕು, ಯಾವ್ದಾದ್ರು ಒಂದ್ ಫೋರ್ಸ್ ಬೇಕೇ ಬೇಕು. ಅದರಲ್ಲಿ ಪೆನ್ಷನ್ ಆಗಿರೋದ್ರಿಂದ ದುಡ್ಡು ಭಯ ಇಲ್ಲ ನನಗೆ. ಈಗ ಲಾಭದಾಯಕವಾಗಿ ಕುರಿ ಸಾಕಣೆ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ನಟರಾಜ್ ಅವರೇ? ಸರ್, ಲಾಭದಾಯಕವಾಗಿ ಮಾಡ್ಬೇಕು ಅಂದ್ರೆ ಗಬ್ಬದ ಕುರಿಗಳೇ ತಗೋಬೇಕು. ನಿಮ್ಗೆ 6 ತಿಂಗಳಲ್ಲಿ ಅರ್ಧ ದುಡ್ಡು ವಾಪಸ್, ಇನ್ನೆಂಟು ತಿಂಗಳಲ್ಲಿ ಪೂರ್ತ ದುಡ್ಡು ವಾಪಸ್ ನಿಮ್ಗೆ ಬಂಡವಾಳ ಉಳ್ಕೋತು. ಅಷ್ಟೊಂದು ದುಡ್ಡು ನಿಮ್ಗೆ ಯಾವ ಇನ್ವೆಸ್ಟ್ಮೆಂಟ್ ಅಲ್ಲೂ ಉಳಿಯಲ್ಲ, ಯಾವ ಇದ್ರಲ್ಲೂ ಉಳಿಯಲ್ಲ. ಕುರಿ ಆಡು ಇವರಲ್ಲ ಏನಪ್ಪಾ ಅಂದ್ರೆ ಗಬ್ಬದ ಕುರಿ ಫಸ್ಟ್ ತಕೊಂಡ್ರೆ ನೀವು ಅಂತ ಇಟ್ಕೊಳ್ಳಿ, 6 ತಿಂಗಳಲ್ಲಿ ಅರ್ಧ ದುಡ್ಡು ವಾಪಸ್ಸು. ಆಮೇಲೆ ಇನ್ನು 8 ತಿಂಗಳಿಗೆ ಪುನಃ ಪೂರ್ತಿ ದುಡ್ಡು ವಾಪಸ್ ನಿಮ್ಗೆ, ನಿಮ್ಗೆ ಬಂಡವಾಳ ಪೂರ್ತಿ ಉಳ್ಕೋತು. ಆತರ ಉಳ್ಕೊಳ್ಳುವಂತ ಬಿಸ್ನೆಸ್ ಯಾವ್ದು ಇಲ್ಲ. ಕುರಿ ಆಮೇಲೆ ತಳಿ ಸಂವರ್ಧನೆ ಮಾಡ್ತಿರಂತಲ್ಲ ನೀವು? ಅಲ್ಲ, ಟ್ರೈ ಮಾಡಿ ನೋಡಕ್ ಏನ್ ಸರ್. ಈಗ ನಾನು ಸರಿ ಡೈರಿ ಫಾರ್ಮ್ ಕೋರ್ಸ್ ಹೋಗಿದ್ದೆ ಅಲ್ಲಿ ರೆಡ್ ಎನ್ ಪ್ರಾಜೆಕ್ಟ್ ಅಲ್ಲಿ, ಅದ್ರ ಮುಂದ್ಗಡೆ ಕೆರೆಯಿಂದ ಆ ಪಕ್ಕದಲ್ಲಿ ನಾಟಿ ತಳಿದು ಒಂದು ಫಾರಂ ಇತ್ತು, ನಾಟಿ ಹಸುಗಳ ಫಾರಂ. ಅವರು ಎಮ್ಮೆಗೂ ದನಕ್ಕೂ ಕ್ರಾಸ್ ಮಾಡಿ ನೋಡ್ತಾ ಇದ್ರು, ಆ ಟೈಮಲ್ಲಿ ನಡೀತಾ ಇತ್ತು ಪ್ರಾಕ್ಟಿಕಲ್ಲು. ಅದರಲ್ಲಿ ಒಂದ್ ಕರು ಹುಟ್ಬಿಟ್ಟಿತ್ತು, ಅದು ಆ ಹೊಸ ತಕ್ಷಣ. ಅದಕ್ಕೆಲ್ಲ ನಮ್ಮನ್ ಕರೆದಿದ್ರಲ್ಲಿ ತೋರ್ಸಕ್ಕೆ ಅಂತ. ಆ ರೀತಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದಷ್ಟೇ ಆಲೋಚನೆ ನಂದು. ಈಗ ಸೋಲಾರ್ ಎಲ್ಲರೂ ಅದು 12,000-16,000-20,000 ಕೊಟ್ಟು ಸೋಲಾರ್ ಹಾಕಿಸ್ಕೋತಾರೆ. ನಾನೊಂದು ಸೋಲಾರ್ ಮಾಡಿದ್ದೀನಿ, ಸುಮ್ಮನೆ ವ್ಯಾಟರ್ ಪೈಪ ಮೇಗಡೆ ಎಲ್ಲ ಸುತ್ತಿ ಹಾಕ್ಬಿಟ್ಟಿದ್ದೀನಿ, ಟ್ಯಾಂಕ್ ಕನೆಕ್ಷನ್ ಕೊಟ್ಟಿದ್ದೀನಿ. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ನನಗೆ ಬಿಸಿಲು ಬರುತ್ತೆ, ಕಂಟಿನ್ಯೂಸ್ ಆಗಿ ಬರುತ್ತೆ. ನಾನು ನೀರಲ್ಲಿ ಗುರಿ ಹಾಕೋ ಪ್ರಾಬ್ಲಮೇ ಇಲ್ಲ. ನಾನೇನು ಈಗ ನೌಕರಸ್ಥ ಅಲ್ಲ, 6 ಗಂಟೆಗೆ ಸ್ನಾನ ಮಾಡ್ಬೇಕಾಗಿಲ್ಲ, ಹತ್ತಗಂಟೆ ಮೇಲೆ ಮಾಡ್ಬಿಟ್ಟು ಕುರಿಬಿಡ್ತಿ ಬಿಡಿ. ಈ ಡ್ರಿಪ್ ಉಪಯೋಗಿಸೋ ಲ್ಯಾಟ್ರಲ್ ಪೈಪ್ ಗಳ ಅದನ್ನೇ ಸುರುಳಿ ಸುರುಳಿ ಮಾಡಿ ಹಾಕಿದಿರಿ ಹಾಕಿದಿರಿ ಕಪ್ ಪೈಪು ಕಂಟಿನ್ಯೂ ಬಿಸಿನೀರು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಾಯಂಕಾಲ 4 ಗಂಟೆವರೆಗೂ ಫ್ಲೋ ಆಗುತ್ತೆ. ಎಲ್ಲ ಮನೆ ಮಕ್ಕಳೆಲ್ಲ ಸ್ನಾನ ಮಾಡ್ಕೋತೀವಿ ಆ ಟೈಮಲ್ಲಿ. ಅದನ್ನ ಪ್ಯಾನಲ್ ತರ ಮಾಡಿಬಿಟ್ಟಿದ್ರ ನೀವು? ಈ ಪ್ಯಾನಲ್ ಇದೇನಿಲ್ಲ, ಸುಮ್ಮನೆ ಶೀಟರ್ ಮೇಲೆ ಹಾಕಿದೀನಿ ಅಷ್ಟೇ. ಸರಿ ಸರಿ ಅರ್ಥ ಆಯ್ತು ಬಿಡಿ. ಇನ್ನು ಏನೆಲ್ಲ ಪ್ರಯೋಗ ಮಾಡಿದೀರಿ? ಮಾತಾಡ್ತೀವಿ ಏನೇನು ಬರುತ್ತದೆಲ್ಲ ಪ್ರಯೋಗ ಮಾಡೋದೇ. ಈ ನೀವು ಏನು ಬೆಳೆಗಳನ್ನು ಬೆಳೆಸಿರಿ, ಒಟ್ಟಿನಲ್ಲಿ ಒಂದಲ್ಲ ಒಂದು ಆದಾಯ ಇರಬೇಕು ನಿಮ್ಗೆ. ಹೌದು ಸರ್. ಕಾಳುಮೆಣಸು ಆಗಬೇಕು, ತೆಂಗು ತೆಂಗಲ್ಲೂ ಆಗುತ್ತೆ ಸರ್. ಒಂದು ಕುಯಿಲ್ಗೆ 8-10,000 ರೂಪಾಯಿ ದುಡ್ಡು ಬರುತ್ತೆ. ಅವುಗಳಿಗೂ ಅಷ್ಟೇ ಕುರಿ ಗೊಬ್ಬರ ಎಲ್ಲಕ್ಕೂ ಕುರಿ ಗೊಬ್ಬರ. ಆಮೇಲೆ ತೆಂಗಿಗೆ ಗೊಬ್ಬರ ಹಾಕೋದ್ರ ಬಗ್ಗೆ ರೈತರಿಗೆ ಒಂದ್ ಸ್ವಲ್ಪ ತಿಳುವಳಿಕೆ ಬೇಕು ಸರ್. ಮರದ ಬುಡ್ಡಕ್ಕೆ ತಗೊಂಡೋಗಿ ಸುರಿತಾರೆ. ಮರದ ಬುಡ್ಡಕ್ಕೆ ಹಾಕಬಾರ್ದು. ಅಲ್ಲ ಹಾಕಬಾರ್ದು, ನಾವ್ ಹೇಳ್ತೀವಿ ಒಂದ್ ಮಾರ್ ಬಿಟ್ಟು ಹೊರಗೆ ಹಾಕಿ. ಮರದ ಬುಡದಲ್ಲಿರೋದು ಅದು ಉಸಿರಾಟದ ಬೇರು, ಪೌಷ್ಟಿಕಾಂಶ ತಗೊಳ್ಳೋ ಬೇರೆಲ್ಲ ಹೊರಗಿರ್ತವೆ. ಒಂದಡಿ ಬಿಟ್ಟು ಆಳಕ್ ಹಾಕ್ಬೇಡಿ, ಅಲ್ಲೂ ಬೇರೆ ಇರೋದಿಲ್ಲ. ಎಷ್ಟ್ ಹೇಳಿದ್ರು ಕೇಳಲ್ಲ. ನೀವು ಮಾತಾಡ್ತಾ ಒಂದ್ ಒಳ್ಳೆ ವಿಚಾರ ಹೇಳಿದ್ರಿ. ಸಾಕಷ್ಟು ಜನ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಜ್ಞಾನಿಗಳೆಲ್ಲ ನೀವು ಸಂಪರ್ಕ ಮಾಡಿದೀರಿ, ಭೇಟಿ ಮಾಡಿದೀರಿ, ಒಡನಾಟ ಇದೆ. ಹೌದೌದು. ಅವ್ರು ಹೇಳಿದ್ದೆಲ್ಲ ಏನೆಲ್ಲ ಒಂದು ಅನುಷ್ಠಾನ ಮಾಡಿದೀರಿ ನಿಮ್ ಕ್ಷೇತ್ರದಲ್ಲಿ? ಅವ್ರು ಹೇಳಿದ್ದು ಒಂಚೂರು ಒಂದ್ ಇಂಚು ಬಿಟ್ಟಿಲ್ಲ ಸರ್. ನಾನೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ನಾನು ಇಲ್ಲಿ ಒಂದ್ ವರ್ಷ ನಮ್ಮ ಪಿತೃರಹಿತ ಆಸ್ತಿಲಿ 10 ತೆಂಗಿನ ಮರ ಬಂದಿತ್ತು ನನಗೆ. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ JCP ತಗೊಂಡು ಗುಂಡಿ ಹೊಡೆಸ್ಬಿಟ್ಟು ಮರದ ಬಡ್ಡೆಲಿ ಕಾಲು ಟ್ರ್ಯಾಕ್ಟರ್ ಸುಮ್ಮನೆ ಗೊಬ್ಬರ ಸುರಿಸ್ದೆ. ಏನು ಪ್ರಯೋಜನಕ್ಕೆ ಬರಲಿಲ್ಲ. KR ನಗರಕ್ಕೆ ಹೋದಾಗ ಇವರು ಸೈನ್ಸಿಸ್ಟ್ ತೋಟಗಾರಿಕಾ ಮಹಾವಿದ್ಯಾಲಯದಿಂದ ಒಬ್ಬ ಸೈನ್ಸಿಸ್ಟ್ ಬಂದು ಪಾಠ ಮಾಡ್ತಾ ಇದ್ರು. ಆಗ ಅವ್ರನ್ನ ಈ ರೀತಿ ಆಯ್ತಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ತೆಂಗಿರ್ಲಿ 3 ತರ ಬೇರೆ ಇರುತ್ತೆ. ಮರ ಹಿಡಿದಿಡೋ ಬೇರೆ ಬೇರೆ, ಉಸಿರಾಟದ ಬೇರೆ ಬೇರೆ, ಪೌಷ್ಟಿಕಾಂಶ ಹೇಳ್ಕೊಳ್ಳೋ ಬೇರೆ ಬೇರೆ, ಈ ತರ ಮಾಡಿ ಅಂತ. ಆ ತರ ಮಾಡಿದ್ಮೇಲೆ ನನ್ಗೆ ಒಳ್ಳೆ ಫಸಲು ಬರಕ್ಕೆ ಸ್ಟಾರ್ಟ್ ಆಯ್ತು. ಎಷ್ಟು ಬರುತ್ತೆ ಒಂದು ಮರಕ್ಕೆ ಸರ್? 250 ಕಾಯಿನ ಮೇಲೆ. ಇದೊಂದು ಮರದಲ್ಲಿ ಮಾತ್ರ ನನಗೆ ಮಾರಾಟ ಸರ್. ಎಳ್ನೀರೇ ಕೊಟ್ಬಿಡ್ತೀನಿ ನಾನು. ಕಾಯಿ ಬಿದ್ರೆ ಅಲ್ಲಿ ಸ್ವಲ್ಪ ಕಳ್ತಾನ ಜಾಗ, ಕಾಯಿ ಬಿದ್ರೆ ಒಂದು ಉಳಿಯಲ್ಲ, ಎಳ್ನೀರೇ ಕೊಟ್ಬಿಡ್ತೀವಿ ನಾವು. 20 ರೂಪಾಯಿ 22 ರೂಪಾಯಿ ಈ ತರ ಎಲ್ಲ ಕೊಡ್ತೀವಿ. ಈಗ ತ್ಯಾಗದ ಮರಕ್ಕೆಲ್ಲ ನೀವು ಕಾಳು ಮೆಣಸು ಹಬ್ಬಿಸ್ಬಿಟ್ರಿ. ಎಷ್ಟು ವರ್ಷದ ಮರಗಳು ತ್ಯಾಗದ ಮರಗಳು? 2008 ನೆಟ್ಟಿದ್ದು. 18 ವರ್ಷ ಆಗಿದೆ. 18 ವರ್ಷ ಆಯ್ತು. ಮತ್ತೆ ಕಟಾವ್ ಬೆಳೆದಿದೆ? ಇಲ್ಲ ಸರ್, ಮಾಡಲ್ಲ ಅದನ್ನ ನಾನು. ಮಕ್ಕಳಿಗೆ ಬಿಟ್ಬಿಡ್ತೀನಿ ಹಂಗ, ನನಗೇನು ಬೇಡ ಅದು. ಯಾಕೆಂದ್ರೆ 10 ವರ್ಷದಲ್ಲಿ ದೊಡ್ಡವರಾಗ ನೋಡಿ ಆಗ್ಲಿಲ್ಲ. ಈಗಿನ ಅದ್ರ ಆಸೆನೆ ಬಿಟ್ಟೆ ನಾನು. ಈಗ ಸಾಕಷ್ಟು ಸಂಪಾದನೆ ಮಾಡಿದಿರಲ್ಲ 10 ವರ್ಷದಲ್ಲಿ. ಮಾಡಿದೀನಿ ಸರ್, ಮಾಡಿದೀನಿ. ಈಗ ನಟರಾಜ್ ಅವರೇ ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಾ ಇರ್ತಾರೆ. ಹೌದು, ಮಾಜಿ ಸೈನಿಕರು ಜೊತೆಗೆ ಸೈನಿಕರು ಅಂದ್ರೆ ಅವ್ರದೇ ಆದ ಶಿಸ್ತು ಒಂದು ಲೆಕ್ಕಾಚಾರ ಎಲ್ಲ ಇಟ್ಕೊಂಡು ಹೌದು ವ್ಯವಹಾರ ಮಾಡುವಂತ ಜನ ಅಂತ ಎಲ್ರಿಗೂ ಭಾವನೆ ಅಲ್ವಾ. ಕೃಷಿಯಲ್ಲೂ ಜೊತೆಗೆ ನೀವು ಈ ತರ ಪ್ರಯೋಗಗಳನ್ನು ಎಲ್ಲ ಮಾಡ್ತಾ ಬಂದಿದೀವಿ, ಅವ್ರಿಗೂ ಅನ್ನಿಸ್ತಾ ಇರ್ಬೋದು, ನಾವು ಒಂದೆರಡು ಮಾತಾಡ್ಬೋದು ಅಂತ. ಹಂಗಾಗಿ ನಿಮ್ ದೂರವಾಣಿ ಸಂಖ್ಯೆನ ನಿಧಾನಕ್ಕೆ ಕನ್ನಡದಲ್ಲಿ 3 ಸಾರಿ ಹೇಳಿ. ಸರಿ ಸರಿ ಆಯ್ತು. 8970654462 8970654462 8970654462 ರೈತ ಬಂಧುವರೇ, ನಟರಾಜ್ ಅವ್ರ ಜೊತೆ ಏನಾದರೂ ಮಾತಾಡ್ಬೋದು ಅಥವಾ ಅವರು ಏನೆಲ್ಲ ಪ್ರಯೋಗಗಳೆಲ್ಲ ಮಾಡ್ತಾ ಇದ್ದಾರೆ, ಅದು ಕುರಿ ಸಾಕಾಣಿಕೆ ಆಗ್ಬೋದು ಅಥವಾ ಸಸ್ಯ ಕ್ಷೇತ್ರಗಳ ಪಾಲನೆ ಆಗ್ಬೋದು, ಕಾಳು ಮೆಣಸಿನ ಕೃಷಿ ಆಗ್ಬೋದು, ಈ ವಿಚಾರಗಳನ್ನು ಕುರಿತಾಗಿ ಅವರೊಂದಿಗೆ ನೀವು ಸಂವಾದ ನಡೆಸಬಹುದು, ಮಾಹಿತಿಯನ್ನು ಪಡ್ಕೊಳ್ಬಹುದು. ಒಳ್ಳೇದು ನಟರಾಜ್ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಮಾತುಕತೆಯಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಇದುವರೆಗೆ ಕಾಳು ಮೆಣಸು ಕೃಷಿಯಲ್ಲಿನ ಅನುಭವ ಕುರಿತು KR ನಗರ ತಾಲೂಕು ಸಾಲಿಗ್ರಾಮ ಹೋಬಳಿ ಕೆಡಗ ಗ್ರಾಮದ ಪ್ರಗತಿಪರ ಕೃಷಿಕ KP ನಟರಾಜು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.

ಅರ್ಜೆಂಟೈನಾದ ರಿಯಾ ನಿಗ್ರೋ ನ್ಯಾಷನಲ್ ಯೂನಿವರ್ಸಿಟಿಯ ವಿಜ್ಞಾನಿ ಲುಕಾನ್ ಗ್ಯಾರಿವಾಲ್ಡಿ ಅವರ ಪ್ರಕಾರ ದುಂಬಿ ಕೀಟ ಪತಂಗಗಳ ಜೊತೆಗೆ ಜೇನು ಹುಟ್ಟುಗಳ ಸಂಖ್ಯೆಯೂ ಕೂಡ ಕಡಿಮೆಯಾಗುತ್ತಿದೆ. ಇದಕ್ಕೆ ಕಾರಣವಾದ ರೋಗ ಮತ್ತು ಕೀಟನಾಶಕಗಳ ಬಳಕೆಯನ್ನು ಕೂಡ ಪರಿಸರ ಗಂಭೀರತೆಯಲ್ಲಿ ನೋಡಬೇಕಾಗಿದೆ. ವಿಶ್ವದೆಲ್ಲೆಡೆ ಆಹಾರ ಭದ್ರತೆಗಾಗಿ ಹೆಚ್ಚು ಇಳುವರಿ ಪಡೆಯುವ ಕೃಷಿ ಪದ್ಧತಿಗಳು ಕಾಡು ದುಂಬಿಗಳ ಕೀಟ ಪತಂಗಗಳ ಸಂತತಿ ಕ್ಷೀಣಿಸಲು ಕಾರಣವಾಗಿವೆ ಎನ್ನುತ್ತಾರೆ ನ್ಯೂಜಿಲ್ಯಾಂಡಿನ ಕ್ಯಾಂಟ್ಬರಿ ವಿಶ್ವವಿದ್ಯಾಲಯದ ವಿಜ್ಞಾನಿ ಬೇಸನ್ ಟೆಲಿಯಾಂಕೇಸ್. ಪರಾಗಸ್ಪರ್ಶಗಳಂತಹ ನೈಸರ್ಗಿಕ ಸೇವೆಗಳನ್ನು ಕೊಡುವ ಪತಂಗ ಮತ್ತು ದುಂಬಿಗಳ ಸಂತತಿ ಕುಂಠಿತಗೊಳ್ಳುತ್ತಿರುವುದು ವಿಶ್ವದ ಆಹಾರ ಉತ್ಪಾದನೆಯಲ್ಲಿ ನೇರ ಪರಿಣಾಮ ಬೀರುತ್ತಿದ್ದು ಇದಕ್ಕೆ ಸರಿಹೊಂದುವ ಇನ್ನಾವುದೇ ಪರಾಗಸ್ಪರ್ಶದ ಅವಲಂಬನೆ ಪರ್ಯಾಯ ಪರಿಹಾರಗಳು ಇಲ್ಲ. ಇತ್ತೀಚಿನ ಕೀಟಶಾಸ್ತ್ರಜ್ಞರ ಅಧ್ಯಯನಗಳ ಪ್ರಕಾರ ಕಾಡುದುಂಬಿ ಪತಂಗಗಳಿಂದ ಪರಾಗಸ್ಪರ್ಶ ಮಾಡುವ ಕಾಡುದುಂಬಿ ಕೀಟಗಳ ಪತಂಗಗಳ ಸಂಖ್ಯೆ ಬಹಳಷ್ಟು ಕಡಿಮೆಯಾಗಿವೆ. ಕೀಟ ವಿಜ್ಞಾನಿ ರಾಬರ್ಟ್ಸನ್ ಗುರುತಿಸಿದ 109 ಕೀಟ ಪ್ರಭೇದಗಳ ಪೈಕಿ ಅರ್ಧದಷ್ಟು ಮರೆಯಾಗಿರುವುದು ಪರಿಸರದಲ್ಲಿನ ಅಸಮತೋಲನ ಗಂಭೀರತೆಯನ್ನು ಸೂಚಿಸುತ್ತದೆ. ಇದಲ್ಲದೆ ದುಂಬಿಗಳ ಸಂಖ್ಯೆ ಹೆಚ್ಚು ಇದ್ದಾಗ ಬೆಳೆಗಳ ಹೂವುಗಳು ಲಭ್ಯವಿಲ್ಲದಿರುವುದು, ಕೆಲವೊಂದು ನಿರ್ದಿಷ್ಟ ಪತಂಗ ದುಂಬಿಗಳಿಗೆ ಸಂತತಿಯು ಕ್ಷೀಣಿಸುತ್ತಿರುವುದಕ್ಕೆ ಕಾರಣವಾಗಿದೆ. ಇದಕ್ಕೆಲ್ಲ ಏರುತ್ತಿರುವ ಜಾಗತಿಕ ತಾಪಮಾನ ಅಥವಾ ಹವಾಮಾನ ಬದಲಾವಣೆಯೂ ಕೂಡ ಸಂಬಂಧಿಸಿದ ವಿಚಾರವಾಗಿದೆ. ಕಡಿಮೆಯಾಗುತ್ತಿರುವ ಕಾಡಿನ ಪ್ರಮಾಣ, ಇಷ್ಟೆಲ್ಲ ಪರಿಸರ ಬದಲಾವಣೆಯಾದರೂ ಇನ್ನೂ ಅಲ್ಪ ಸ್ವಲ್ಪ ಬದುಕಿ ಉಳಿದಿರುವ ಕಾಡುದುಂಬಿ ಪತಂಗಗಳಿಂದ ಪರಾಗಸ್ಪರ್ಶ ನಡೆದೇ ಇದೆ. ಆದರೆ ಕೀಟನಾಶಕ ಉಪಯೋಗಿಸುವ, ಕೀಟ ನಿಯಂತ್ರಣಕ್ಕೆ ಬಳಸಲಾಗುವ ಆಧುನಿಕ ಕೃಷಿ ಪದ್ಧತಿಗಳು, ಪರಿಸರ ಜೀವ ವೈವಿಧ್ಯತೆಯನ್ನು ನಿರ್ಲಕ್ಷಿಸುವಂತಹ ಆಧುನಿಕ ಕೃಷಿ ಪದ್ಧತಿಗಳು ಕೋಟ್ಯಾಂತರ ಕೀಟ ಪತಂಗಗಳ ಜೀವನಕ್ಕೆ ಅಂತ್ಯ ಹಾಡುತ್ತಿವೆ. ಪರಾಗಸ್ಪರ್ಶದಿಂದ ಪತಂಗಗಳು ತಮ್ಮ ಕಾಣಿಕೆ ಅರ್ಪಿಸಿ ಮಾನವನು ಉಣ್ಣುವ ಆಹಾರಕ್ಕೆ ಕಾರಣವಾಗಿವೆ ಎನ್ನುವುದನ್ನು ರೈತರು ಗಂಭೀರವಾಗಿ ನೋಡಬೇಕಾಗಿದೆ. ಕುಡಿಯಲು ಶುದ್ಧೀಕರಿಸಿದ ನೀರಿನ ಬಳಕೆಯು ಸಾಮಾನ್ಯವಾಗುತ್ತಿದೆ. ಇದಕ್ಕಾಗಿ ದೇಶದ ಎಲ್ಲ ನಗರ ಪಟ್ಟಣಗಳಲ್ಲಿಯೂ ಆರ್ಒ ಅಂದರೆ ರಿವರ್ಸ್ ಆಸ್ಮಾಸಿಸ್ ತಂತ್ರಜ್ಞಾನದ ನೀರಿನ ಶುದ್ಧೀಕರಣ ಯಂತ್ರಗಳನ್ನು ಬಳಸುತ್ತಿದ್ದಾರೆ. ಇದರ ಮುಖ್ಯ ಅನುಕೂಲವೆಂದರೆ ಫ್ಲೋರೈಡ್ ಸೇರಿದಂತೆ ನೀರಿನಲ್ಲಿ ಕರಗಿರುವ ರಾಸಾಯನಿಕ ಮತ್ತು ಖನಿಜಗಳ ಪ್ರಮಾಣಗಳನ್ನು ಶುದ್ಧೀಕರಿಸುವ ಪೊರೆಗಳ ಮೂಲಕ ತಡೆದು ಶುದ್ಧ ನೀರನ್ನು ಕೊಡುವುದು. ಇದರ ಇನ್ನೊಂದು ಮುಖವೇನೆಂದರೆ 1 ಲೀಟರ್ ನೀರನ್ನು ಶುದ್ಧೀಕರಿಸಲು 3-4 ಲೀಟರ್ ನೀರನ್ನು ಹೊರಚೆಲ್ಲುತ್ತದೆ. ಈ ನೀರು ಕುಡಿಯಲು ಮಾತ್ರವಲ್ಲ, ಬಟ್ಟೆ ತೊಳೆಯಲು ಆಗದಷ್ಟು ಕಠಿಣತೆಯಿಂದ ಕೂಡಿರುತ್ತದೆ. ಇದರಿಂದ ಶುದ್ಧೀಕರಣಗೊಂಡು ಹೊರಬರುವ ನೀರು ಕುಡಿದು ಆರೋಗ್ಯ ರಕ್ಷಿಸಿಕೊಳ್ಳಿರಿ ಎನ್ನುವ ಜಾಹೀರಾತುಗಳಿಂದ ಪ್ರಭಾವಿತರಾದ ಕುಟುಂಬಗಳು ದೇಶದೆಲ್ಲೆಡೆ ಇದನ್ನೇ ಬಳಸುತ್ತಿದ್ದಾರೆ. ದೇಶದ ಎಲ್ಲ ನಗರಗಳ ಕೋಟಿಗಟ್ಟಲೆ ಕುಟುಂಬಗಳು ಆರ್ಒ ನೀರು ಶುದ್ಧೀಕರಿಸುವ ಯಂತ್ರಗಳ ಮೂಲಕ ಹೊರಚೆಲ್ಲುವ ಕೋಟಿಗಟ್ಟಲೆ ಲೀಟರ್ಗಳಷ್ಟು ನೀರನ್ನು ಚರಂಡಿಗಳಲ್ಲಿ ಪ್ರತಿದಿನವೂ ಹರಿಸುತ್ತಿವೆ. ಕುಡಿಯಲು ನೀರಿಲ್ಲದಿದ್ದರೂ ಚರಂಡಿಗಳಲ್ಲಿ ನೀರು ಹರಿಯುವುದು ನಿಂತಿಲ್ಲವೆನ್ನುವುದು ವಿಪರ್ಯಾಸ. ಮಳೆ ನೀರನ್ನು ಸಂಗ್ರಹಿಸಿ ಕುಡಿಯಲು ಬಳಸಿದರೆ ಇಂತಹ ಆರ್ಒ ಶುದ್ಧೀಕರಣ ಯಂತ್ರಗಳ ಅವಶ್ಯಕತೆ ಇರುವುದಿಲ್ಲ. ಯಾವುದೇ ಖನಿಜಗಳು ಮತ್ತು ಬೇಡವಾದ ರಾಸಾಯನಿಕಗಳಿಲ್ಲದ ಶುದ್ಧವಾದ ಮಳೆ ನೀರು ನೈಸರ್ಗಿಕವಾದದ್ದು. ಎಲ್ಲರೂ ಮಳೆ ನೀರನ್ನು ಕುಡಿಯಲು ಉಪಯೋಗಿಸಿದರೆ ಕೋಟಿಗಟ್ಟಲೆ ಲೀಟರ್ ನೀರು ಚರಂಡಿಯ ಪೋಲಾಗುವುದನ್ನು ತಡೆಯಬಹುದು. ಪ್ರತಿ ವರ್ಷ ಜನರು ಕುಡಿಯುವ ನೀರಿನ ಸಮಸ್ಯೆಗಳನ್ನು ನಿಭಾಯಿಸುತ್ತಿರುವ ರೀತಿಯು ಚಿಂತಾಜನಕವಾಗಿದೆ. ಸರ್ಕಾರವೂ ಸೇರಿದಂತೆ ಬಹುತೇಕ ಅಭಿವೃದ್ಧಿ ಮಂತ್ರ ಹಣ ಖರ್ಚು ಮಾಡಿ ದೊಡ್ಡ ಪರಿಹಾರಗಳನ್ನು ಕೊಡುವುದು, ಅವುಗಳಲ್ಲಿ ನದಿಗಳಿಂದ ನೀರನ್ನು ಕೆರೆಗೆ ಮನೆಗಳಿಗೆ ಹರಿಸುವುದೇ ಸರಳ ಸುಲಭ ಪರಿಹಾರವಾಗಿ ಕಾಣುತ್ತಿದೆ. ಇವು ಯಾವ ರೀತಿಯಲ್ಲಿಯೂ ಸುಸ್ಥಿರವಾದ ಖಾಯಂ ಪರಿಹಾರಗಳನ್ನು ಕೊಡುವುದಿಲ್ಲ. ಕಳೆದ 60 ವರ್ಷಗಳಿಂದ ಇಂತಹ ಅಭಿವೃದ್ಧಿಗಳನ್ನು ಮಾಡಿಕೊಂಡು ಬಂದಿದ್ದರೂ ಶಾಶ್ವತ ಪರಿಹಾರಗಳನ್ನು ಪಡೆಯುವುದು ಸಾಧ್ಯವಾಗಿಲ್ಲವೆಂಬುದು ಕಾಣುತ್ತಿರುವ ಸತ್ಯ. ನೀರಿನ ಸಮಸ್ಯೆಗಳಿಗೆ ಮೂಲ ಕಡಿಮೆ ಮಳೆಯಾಗುತ್ತಿರುವುದು. ಕಾರಣ ಹಲವಾರು. ಇದಕ್ಕೆ ಹವಾಮಾನ ಬದಲಾವಣೆ ಎನ್ನುವ ಸಂಕೀರ್ಣವಾದ ಸಮಸ್ಯೆಗಳ ಆಗರವನ್ನು ಅರ್ಥೈಸಿಕೊಳ್ಳಬೇಕಾಗಿದೆ. ನಶಿಸುತ್ತಿರುವ ಕಾಡು ಮರಗಳು, ಹವಾಮಾನ ಬದಲಾವಣೆಯಿಂದಾಗಿ ಮಳೆಗಳು ಬದಲಾಗುತ್ತಿವೆ. ಮಳೆ ಇಲ್ಲದಂತಾಗಿ ನದಿ ಮೂಲಗಳು ಬತ್ತಿದರೆ ನೀರೆಲ್ಲಿಂದ ಹರಿಯೋದಕ್ಕೆ ಸಾಧ್ಯ? ನದಿಗಳಲ್ಲಿ ನೀರು ಹರಿಯಲು ಮಳೆ ಸಾಕಷ್ಟು ಆಗಬೇಕು. ಪಶ್ಚಿಮ ಘಟ್ಟಗಳಲ್ಲಿನ ನದಿ ಮೂಲಗಳ ಪರಿಸರಗಳನ್ನು ರಕ್ಷಿಸಬೇಕಾಗಿದೆ. ನೀರೆಂದರೆ ಪಾತಾಳವನ್ನು ನೋಡುವ ರೈತರಿಗೆ ಭೂತಳದಲ್ಲಿಯೂ ನೀರಿಲ್ಲವೆಂದು ಅರಿವು ಮೂಡುತ್ತಿದೆ. 30-40 ವರ್ಷಗಳ ಹಿಂದಿನಿಂದ ಭೂಮಿಯ ನೆಲದಲ್ಲಿ ಎಲ್ಲಿಂದಲೋ ಇಂಗಿದ ನೀರು ಅಂತರ್ಜಲವಾಗಿ ಹರಿದು ಇಲ್ಲಿಯವರೆಗೆ ರೈತರ ಬೋರುಗಳಲ್ಲಿ ಹರಿದಿದೆ. ಕೆಲವೇ ವರ್ಷಗಳಲ್ಲಿ ಭೂಮಿಯಲ್ಲಿ ಇಂಗಿದ್ದ ನೀರನ್ನು ಲಂಗು ಲಗಾಮಿಲ್ಲದೆ ನೀರಾವರಿ ಮಾಡಿದ ರೈತರು ಈಗ ಒಣಗುವ ತೋಟಗಳ ಪರಿಸ್ಥಿತಿಗೆ ಕಾರಣರಾಗಿದ್ದಾರೆ. ಪ್ರತಿಯೊಬ್ಬ ರೈತರಿಂದ ಕಡ್ಡಾಯವಾಗಿ ಮಳೆ ನೀರನ್ನು ಇಂಗಿಸಿ ಅಂತರ್ಜಲ ಹೆಚ್ಚಿಸುವ ಕೆಲಸವೂ ಆಗಬೇಕಾಗಿದೆ. ಇದಕ್ಕೆ ಸರ್ಕಾರದ ನೆರವಿಗಿಂತ ರೈತರ ಇಚ್ಛಾಶಕ್ತಿ ಮೊದಲು ಬೇಕಿದೆ. ಕುಡಿಯಲು ಬೋರಿನಲ್ಲಿ ನೀರಿಲ್ಲವೆಂದರೆ ನಮ್ಮ ಪರಿಸ್ಥಿತಿ ಕಡಿಮೆ ಮಳೆ ಬೀಳುವ ರಾಜಸ್ಥಾನಕ್ಕಿಂತ ಶೋಚನೀಯವಾಗಿದೆ. ರೈತರು ನೀರಿನ ಸದ್ಬಳಕೆಯ ಬಗ್ಗೆ ಎಚ್ಚರ ವಹಿಸದಿದ್ದಲ್ಲಿ ಇದಕ್ಕೆ